ಬೆಳೆಯ ಚೀಲ ಬಿತ್ತಿ ಕೊಡರೆ ಸುರಗಿಯವನವ ಬೆಳೆಯ ಚೀಲ ಬಿತ್ತಿ ಕೊಡರೆ ಸುರಗಿಯವನವ ಜಗೆ ಮನೆ ಪೂಜಾ ಕಾನಾಯನ ಕರಸಾಲೆ ಮಗಲಿಂಗನ ತಂಗೆ ಕಾಡಿ ಜಾಣೆ ಸುರಗಿಯವನವ ಮಗಲಿಂಗನ ತಂಗೆ ಕಾಡಿ ಜಾಣೆ ಸುರಗಿಯವನವ ಮಗಲಿಂಗನ ತಂಗೆ ಕಾಡಿ ಜಾಣೆ ಸುರಗಿಯವನವ ಮಗಲಿಂಗನ ತಂಗೆ ಕಾಡಿ ಜಾಣೆ ಸುರಗಿಯವನವ ಮಗಲಿಂಗನ ತಂಗಿ ಕಡೆ ಜಾಣೆ ಸೋಹಾನ ಅಕ್ಕಿಯ ಚೀಲ ಬಿಚ್ಚಿ ಕೊಡರೆ ಸುರಗಿಯವನವ ಅಕ್ಕಿಯ ಚೀಲ ಬಿಚ್ಚಿ ಕೊಡರೆ ಸುರಗಿಯವನವ ಅಕ್ಕಿಯ ಚೀಲ ಬಿಚ್ಚಿ ಕೊಡರೆ ಸುರಗಿಯವನವ ಅಕ್ಕಿಯ ಚೀಲ ಬಿಚ್ಚಿ ಕೊಡರೆ ಸುರಗಿಯವನವ ಅದನ್ನೇ ಅರಸಿಣದ ಶಿಬರದ